ಎರಡು ವರ್ಷಗಳಲ್ಲಿ ಮೂರು ಬೆಳೆಗಳನ್ನು ಬೆಳೆಯಲು ಸೂಕ್ತವಾಗಿದೆ. ಸಂಕೇಶ್ವರ್ 09227, ಇದು ಸಹ ಹೆಚ್ಚಿನ ಸಕ್ಕರೆ ಮತ್ತು ಕಬ್ಬಿನ ಇಳುವರಿಯ ಶ್ರೇಷ್ಠ ಮಧ್ಯಮಾವಧಿ ತಳಿ. ಪ್ರಚಲಿತ CO86032 ತಳಿಗೆ ಅತ್ಯುತ್ತಮ ಪರ್ಯಾಯ ತಳಿಯಾಗಿದೆ. ದಪ್ಪ ಆಕರ್ಷಕ ಗುಲಾಬಿ ಬಣ್ಣದ ನೇರವಾಗಿ ಬೆಳೆಯುವ ಕಾಂಡಗಳನ್ನು ಇದು ಹೊಂದಿದೆ. ಗಾಢ ಹಸಿರು ಬಣ್ಣದ ಎಲೆಗಳು ತುದಿ ಬಾಗುವ ಹಾಗೂ ಸ್ವಯಂ ಉದುರುವ ಗುಣ ಹೊಂದಿವೆ. ಹೂವುರಹಿತ ಸುಂಕರಹಿತ ತಳಿಯಾಗಿದ್ದು ಗಟ್ಟಿ ಕಾಂಡಗಳೊಂದಿಗೆ ಅತ್ಯುತ್ತಮ ಕ್ಷೇತ್ರ ಬಾಳಿಕೆ ಗುಣ ಹೊಂದಿದೆ. ಕೃಷಿ ವಾರ್ತೆ ಕೇಳಿದಿರಿ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಗೋಕಾಕ ತಾಲೂಕು ತುಕ್ಕಾನಟ್ಟಿಯ ಸಕ್ರವ್ವ ರಾಮಪ್ಪ ಬೆಂಡವಾಡ್ ಹಾಗೂ ಸಂಗಡಿಗರಿಂದ ಚೌಡಕಿ ಪದಗಳು. ಮನೆಯ